ಈಗ ಅಳವಡಿಸ್ತಾ ಇದಾರ. ರೈತರು ಅಳವಡಿಸ್ತಾ ಇದಾರ. ಹಂಗಂತ ನಮಗೆ ಈಗ ನಾವು ಇದನ್ನ ಬೆಳೆ ಬೆಳಿತಾ ಇದ್ದಲ್ಲ, ಹಿಂದೆಲ್ಲ ಸರ್ಕಾರಿ ಗೊಬ್ಬರ ಫಸ್ಟ್ ಮೂಲತಃ ಸರ್ಕಾರಿ ಗೊಬ್ಬರನೇ ಗೊತ್ತಿರಲಿಲ್ಲ, ಕೊಟ್ಟಿಗೆ ಗೊಬ್ಬರದಾಗ ಬೆಳೀತಾ ಇದ್ವಿ. ಅದು ತದನಂತರ ಮತ್ತೆ ಇಲ್ಲಿ ಬಂತು ಸರ್ಕಾರಿ ಗೊಬ್ಬರ, ಇದಕ್ಕೆ ಬಂತು, ಇದ್ರೊಳಗನ ನಾವು ಅಳವಡಿಸ್ಕೊಂಡ್ಬಿಟ್ಟಿವಿ. ಈಗ ನಾವು ಈ ಕೃಷಿ ಮಾಡ್ಕೊಂಡ್ಮೇಲೆ ಅಥವಾ ನಾವು ಈ ಕೃಷಿ ಇಲಾಖೆ ಸಂಪರ್ಕ ಇಟ್ಕೊಂಡ್ಮೇಲೆ ಈಗ ನಾವು ಸರ್ಕಾರಿ ಗೊಬ್ಬರ ಆಗಲಿ ಔಷಧಿ ಆಗಲಿ ಇವು ಭಾಳ ಸ್ವಲ್ಪ ಕಡಿಮೆ ಮಾಡಿದ್ವಿ. ಹಂಗಂತ ಫುಲ್ಲು ಬಿಟ್ಟಿಲ್ಲ, ಕಡಿಮೆ. ಈಗ ನಾವು ಎರೆಹುಳ ಸಾಕಿದ್ದೀವಿ, ಎರೆಹುಳ ಗೊಬ್ಬರ, ಆಮ್ಯಾಗ ಜೀವಾಮೃತ ಮಾಡ್ತೀವಿ, ಆಮ್ಯಾಗ ಜೇನು ಸಾಕಾಣಿಕೆ ಇವೆಲ್ಲ ಇರೋದ್ರಿಂದ ಸರ್ಕಾರಿ ಗೊಬ್ಬರ ಕಡಿಮೆ. ನಾವು ಒಂದು ವರ್ಷಕ್ಕೆ ಜೂನ್ ತಿಂಗಳಲ್ಲಿ ಒಂದು ಗಿಡಕ್ಕೆ ನಾವು ಭಾಳ ಅಂದ್ರೆ ಒಂದು 200 ಗ್ರಾಮ್ ಸರ್ಕಾರಿ ಗೊಬ್ಬರ ಕೊಡ್ತೀವಿ ಅಷ್ಟೇ. ಅದ್ರ ಮ್ಯಾಗ ಮತ್ತೆ ಇಲ್ಲ. ನೆಕ್ಸ್ಟ್ ನಾವು ಏನಾದ್ರೂ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಈ ನಂಜುಳ ಗೊಬ್ಬರ, ಆಮೇಲೆ ಕೋಳಿ ಇದೆಲ್ಲ ಸುಮಾರು ಅದ್ರದ್ದೇ ಸುಮಾರು ಎಲ್ಲ ಕೆದ್ರೆ ಅದು ಅಲ್ಲಿ ಎಲ್ಲ ಹಿಕ್ಕಿ ಹಾಕ್ತಾ ಐತಿ. ಹಂಗಾಗಿ ನಾವು ಈ ಸರ್ಕಾರಿ ಗೊಬ್ಬರ ಕೆಲವೊಂದು ಈ ಔಷಧಿಯಿಂದ ಸ್ವಲ್ಪ ದೂರ, ಈಗ ಬಹಳ ದೂರ ಇಟ್ಟಿದ್ದಾವೆ ಅವನ್ನೆಲ್ಲ. ಇನ್ನೇನು ಅನಿವಾರ್ಯ ಅದು ಕಾಲ್ಮಿಕ್ ಹೋಗತ್ತೆ ಅಂದಾಗ ಸ್ವಲ್ಪ ಅದನ್ನ ಅಳವಡಿಸ್ಕೊಂಡ್ ಬಿಟ್ರೆ ಈ ನಾವು ಮಾಡ್ತಾ ಇರೋದು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಈ ರಾಸಾಯನಿಕ ಗೊಬ್ಬರದೊಳಗನ ನಾವು ಹೆಚ್ಚಿನ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗ ನಮ್ದು ಬಾಳೆ ಐತಿ, ಇವತ್ತಿಗೆ ನಾವು ಒಂದು ಸರ್ಕಾರಿ ಗೊಬ್ಬರ ಹಾಕಿಲ್ಲ. ಇವತ್ತು ನಮ್ದು ಶಿರ್ಸಿ ಮಾರ್ಕೆಟ್ ಕಳಿಸಿದೇವಿ, ಅಲ್ಲಿ ನಮ್ಗೆ ಒಳ್ಳೆ ಬೆಲೆ, ನಮ್ಮ ಹೈಯೆಸ್ಟ್ ರೇಟಿಗೆ ಮಾಡ್ತದ ನಮ್ದು ಅಲ್ಲಿಗೆ. ಅಂದ್ರೆ ಯಾವ್ದು ರಾಸಾಯನಿಕ ವಿಷ ಇರೋದಕ್ಕೋಸ್ಕರ ಹಾಗಾಗಿ ನೀವೆಲ್ಲ ಅಳವಡಿಸ್ಕೊಂಡವಲ್ರಿ ನಮಗೆ, ಇದರಿಂದ ನಮ್ಗೆ ಒಂದು ಮೂಲ ಸಂಪಾದನೆ. ಈಗ ನಾವ್ ಯಾತ್ರೆಯಲ್ಲಿ ಕಡಿಮೆಯನ್ನ ಲೆಕ್ಕಾಚಾರದಾಗಿಲ್ಲ ಸಾಹೇಬ್ರೆ, ಹೇಳ್ಕೊಂತಂದ್ರೆ ನಮ್ಗೆ ಊಟ ತಿಂಡಿ ನಮ್ಮ ಆರೋಗ್ಯ ನಾವ್ ಅದನ್ನೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಬಹಳ, ನಮ್ಮ ಇಡೀ ಕುಟುಂಬದವರು ಆರೋಗ್ಯನೂ. ಇವತ್ತಿಗೂ ಒಂದು ಶುಗರ್ ಬಿ ಪಿ ಇವ್ಯಾವೂ ಬರ್ತಾ ಇಲ್ಲ. ಅದು ಅಂದ್ರೆ ನೀವೀಗ ಸ್ವಂತ ಬೆಳಿದೇವೆ, ಸ್ವಂತ ಬೆಳೆನೂ ಆಯ್ತು. ನೀವು ಏನು ಆಹಾರ ಸೇವನೆ ಮಾಡ್ತಾ ಇದ್ರಿ, ಅದು ಸಾವಯವ ಆಹಾರ? ಹೌದೌದು. ಅದರಲ್ಲಿ ಯಾವ್ದೇ ರೀತಿಯ ಒಂದು ರಾಸಾಯನಿಕ ಇಲ್ಲದೆ ಇರ್ತಕ್ಕಂಥ? ಇಲ್ಲ ಅದು ಯಾವ್ದು ಹೆಚ್ಚಿಂದು ಇರಲ್ಲ, ಮೊದ್ಲೆಲ್ಲ ಇತ್ತದು, ಈಗೆಲ್ಲ ಬಹಳ ದೂರ ಕಡಿಮೆ ಮಾಡಿದ್ವಿ. ಇತ್ಲ 15 ವರ್ಷದಿಂದ ಇತ್ಲಾಗ ಬಹಳ ಕಡಿಮೆ ಮಾಡ್ಕೊಂಡು ಈಗ ನಮ್ಮನೆಯವರೆಲ್ಲ ಒಟ್ಟು ಕುಟುಂಬದವರೆಲ್ಲ ಕೈ ಜೋಡಿಸಿ ನಾವು ಮಾಡ್ತಾ ಇದ್ದೀವಿ. ಈಗ ಮಿಶ್ರ ಬೆಳೆಯಲ್ಲಿ ಏನೇನು ಬೆಳೆ ಬೆಳೆದಿದ್ದೀರಿ? ಈಗ ಮಿಶ್ರ ಬೆಳೆ ಅಂದ್ರೆ ಈ ತೋಟದೊಳಗೆ ಅಂದ್ರೆ ಈಗ ಅಡಿಕೆ ಮೂಲತಃ ಬೆಳೆಯೋದು, ಎರಡನೇದು ಬಾಳೆ, ಆಮೇಲೆ ಕಾಳುಮೆಣಸು, ಏಲಕ್ಕಿ, ಆಮ್ಯಾಗ ಸೈಡಿಗೆ ಚಕ್ಕೋ ಗಿಡಗಳು, ಚಕ್ಕೋ ಹಣ್ಣು, ಆಮ್ಯಾಗ ಪ್ಯಾರ್ಲ, ಆಮ್ಯಾಗ ರಾಮ್ ಪ್ಯಾರ್ಲ ಅಂತ ಬರ್ತತಿ ಅದು, ಆಮೇಲೆ ನುಗ್ಗೆ ಗಿಡಗಳು, ನುಗ್ಗೆಕಾಯಿ, ಮತ್ತ ಆಮ್ಯಾಗ ತೆಂಗು ಐತ್ರಿ, ಸುಮಾರು ಒಂದು ಸೈಡಿಗೆ ಸುತ್ತಲೂ ಸೈಡಿಗೆ ಹಾಕಿದೀವಿ, ಸುಮಾರು ಒಂದು 50 ಗಿಡ ತೆಂಗು ಐತಿ. ಆಮೇಲೆ ಸುತ್ತಲೂ ಸ್ವಲ್ಪ ಕರಿಬೇವು, ಪ್ರತಿಯೊಂದು ನಮ್ಗೇನ್ ಬೇಕಾದ್ರು ಅದಲ್ದಲೆ ಮತ್ತೆ ಸುತ್ತ ಬೌಂಡ್ರಿ ಹೊರಗಡೆ ಒಂದು 300 ತ್ಯಾಗ ಸಸಿ ಹಾಕಿದ್ವಿ. ಅದು ದೊಡ್ಡ ಈಗಲೇ ಮರ ಸನ್ಯಾಕ್ ಬಂದೈತಿ, ಇನ್ನೊಂದು 4 ವರ್ಷ ಕಟಿಂಗ್ ಬರ್ತದೆ. ಒಂದು 325 ಗಿಡ ಸಾಗೋನಿ ಇದೆ ಅದ್ರೊಳಗನ. ಮತ್ ನಾವು ಈಗ ಹೇಳಿದ್ನಲ್ರಿ ಕೃಷಿ ಹೊಂಡ ಮಾಡ್ಕೊಂಡು ಮೀನ್ ಸಾಕಣೆ, ಬೇಲಿಯಾಗಿ ಉಳ್ಕೊಂತದ ಅಥವಾ ಅದನ್ನ ಬೇಲಿಗಾಗಿ ಅದೇ ಇಟ್ಕೊಂಡ್ವಿ. ಜೀವಂತ ಬೇಲಿಗೆನ ನಟ್ಟಿದ್ದಾವೆ, ಇಲ್ಲ ಬೇಲಿನ ಐತಿ, ಆ ಮರನು ಬೆಳೀತಾ ಐತಿ. ಇವೆಲ್ಲ ಅಳವಡಿಸ್ಕೊಂಡು ನಾವೊಂದು ಕೃಷಿ ಒಳಗ ನಾವು ಮಾಡ್ಕೊಂಡಿರೋದಕ್ಕೆ ನಮ್ಮನ್ನ ಸರ್ಕಾರದಾಗ್ಲಿ ಅಥವಾ ಇಲಾಖೆಯಿಂದಾಗ್ಲಿ ನಮ್ಮನ್ನ ಹೊರಗೆ ತೋರಿಸ್ತಾರ, ಇಂತ ರೈತ ಅದಾರಂತ, ಸಮಗ್ರ ಕೃಷಿ ಒಳಗೆ ರೈತ ಅದಾರಂತ ನಮ್ಮನ್ನ ಬಳಸ್ತಾ ಇದಾರೆ. ಇದು ಈಗ ಕೃಷಿಯಲ್ಲಿ ಈಗ ಒಳಸುರಿಗಳು ಅಂತಂದ್ರೆ ಗೊಬ್ಬರಗಳು, ನೀವು ಹೇಳಿದ್ರಿ ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀವಿ, ಜೀವಾಮೃತ ಮಾಡ್ತಾರೆ, ಇದು ಏನಾದ್ರೂ ಇದು ಇದರಲ್ಲಿ ಬದಲಾವಣೆ ಮಾಡ್ಕೊಂಡಿದೀರಾ? ಅಂದ್ರೆ ಹಳೆ ಪದ್ಧತಿಗಿಂತ ಈಗ ಏನಾದ್ರೂ ಹೊಸ ಪದ್ಧತಿ ಇದರಲ್ಲಿ ಬದಲಾವಣೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ? ಹೌದೌದು, ಹಿಂದಿನ ಹಳೆ ಪದ್ಧತಿಗಿಂತ ಈಗ ಇರ್ತಕ್ಕಂಥದ್ದು ಹೊಸ ಪದ್ಧತಿ ಐತಲ್ಲ, ಅದನ್ನ ಬದಲಾವಣೆ ಮಾಡ್ಕೊಂಡಿದೀವಿ. ಅಂದ್ರೆ ಮೂಲತಃ ಇರೋದು ಹಿಂದಿನಿಂದ ಏನೈತೆ ಅದ್ರೊಳಗೆ ಸೇರೇ ಬರ್ತೈತಿ, ಆದ್ರೆ ಈಗ ಇತ್ತಿತ್ತಲಾಗ ಬದಲಾವಣೆ. ಈಗ ಅವಾಗೆಲ್ಲ ಏನಪ್ಪ ಅಂತಂದ್ರೆ ಸಗಣಿ ಅದ್ಮೇಲೆ ಹೋಗಿ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ತಿಪ್ಪಿಗೆ ಹಾಕಿ ಹಾಕ್ತಿದ್ವಿ, ಈಗ ಹಂಗಲ್ಲ. ಈಗ ಜೀವ ಸಗಣಿಯಿಂದನ ಗೋಮಂತ್ರದಿಂದ ನಾವು ಜೀವಾಮೃತ ಮಾಡ್ತೀವಿ, ಅದನ್ನ ನೇರವಾಗಿ ಗಿಡಕ್ಕೆ ಎಲ್ಲ ರೀಸ್ ಮಾಡ್ತೀವಿ. ಹಾ, ಹಂಗಾಗಿ ಈಗೆಲ್ಲ ಮತ್ತೆ ಹೊಸ ಹೊಸ ತಂತ್ರ ಜ್ಞಾನದಿಂದ ಮತ್ ಬೇರೆ ಹೊಸವನ್ನೆಲ್ಲ ಅಳವಡಿಸ್ಕೊಂಡಿದ್ದೇವೆ ಅದ್ರೊಳಗೆ. ಜೊತೆಗೆ ಜೇನು ಸಾಕಾಣಿಕೆ ಅದು ಜೇನು ಸಾಕಾಣಿಕೆ 3 ಪೆಟ್ಟಿಗೆ ಇತ್ತು. ಈ ವರ್ಷ ನಮ್ಮಲ್ಲಿ ಬಹಳ ಅಪರಂಪರಿ ಮಳೆ, ನಮಗೆ ನೀರಿನ ಒತ್ತಡ ಜಾಸ್ತಿ ಇತ್ತು. ಎರಡು ಬಹಳ ಸುಮಾರು ನಮಗೆ ಒಂದು 2-4 ದಿವಸ

ಆತ್ಮ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಒಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೂಡ ನಿಮಗೆ ಲಭಿಸಿದೆ. ಸೊ ಇದು ಯಾವ ಒಂದು ಆಧಾರದ ಮೇಲೆ? ಯಾವ ಆಧಾರ ಅಂದ್ರೆ, ಈಗ ನಾವು ಕೃಷಿಗಾಗಿ ಹಿಂದಿನ ಬಂದು ತಾಲೂಕು ಮಟ್ಟಕ್ಕೆ ಹೋಗೋ ಮಟ್ಟ ಕೃಷಿ ಮಾಡಿದ್ವಲ್ರಿ, ಇದನ್ನ ನೋಡ್ತಿದ್ದಂಗ ನಮ್ಗೇನತ್ತು, ಓ ನಮ್ಮ ತಾಲೂಕು ಮಟ್ಟಕ್ಕೆ ಹೋದ್ವಲ್ಲ, ನಮ್ಮ ತಾಲೂಕು ಮಟ್ಟದ ಕರ್ಕೊಂಡು ನಮಗೆ ಸನ್ಮಾನ ಮಾಡಿದ್ರಲ್ಲ, ಓ ಇದು ಒಂದ್ ಕಡೆಗೆ ನಮ್ಗೆ ಒಂದು ಒಳ್ಳೆ ಗೌರವ ಅನ್ಕೊಂಡು ನಾವು ಹೆಚ್ಚಿನ ಮತ್ ಅಲ್ಲಿ ಅಳವಡಿಸ್ಕೊಂಡ್ವಿ. ಇತ್ಲಾಗ ಏನು ಬರೇ ಮೊದಲಿರ್ತಕ್ಕಂತ ಕೃಷಿ ಮಾಡ್ಲಿಲ್ಲ ನಾವು, ಪ್ರತಿ ಒಂದು ಕೃಷಿ ಒಳಗು ಅದ, ಈ ಹೈನುಗಾರಿಕೆ ಇರ್ಲಿ, ಕೋಳಿ ಸಾಕಾಣಿಕೆ ಇರ್ಲಿ, ಇವೆಲ್ಲವನ್ನ ಬೆಳೆಸ್ಕೊಂತ ಹೋದಂಗ ಅವ್ರು ಇವನ್ನ ನೋಡಿ ಅವ್ರನ್ನೆಲ್ಲ ಅರ್ಥ ಮಾಡಿ, ಓ ಇವ್ ಒಳ್ಳೆ ಬೆಳೆ ಬೆಳೆದಾನ, ಒಳ್ಳೆ ರೈತ ಅದಾನ ಅಂತ ಹೇಳಿ ಈ ತಾಲೂಕು ಮಟ್ಟದಕ್ಕಂತ ಮತ್ತೆ ನಮ್ಮ ಜಿಲ್ಲಾ ಮಟ್ಟದಾಗೂ ಆಯ್ಕೆ ಮಾಡ್ಕೊಂಡ್ರು. ಜಿಲ್ಲಾ ಮಟ್ಟ ನಾವು ಆಯ್ಕೆ ಹಾಕವಂತ ಗೊತ್ತಿರ್ಲಿಲ್ಲ, ನಮ್ಮ ಸಾಧನೆ ನಾವು ಮಾಡ್ತಾ ಇರ್ರಿ. ನೀವು ಮಾಡ್ತಾ ಇರಿ ನಿಮ್ಮ ಕೃಷಿ, ನಿಮ್ಮ ಒಂದು ಏನು ಸೇವೆ ಮಾಡ್ತಾ ಇದ್ದೀವಿ. ಆದ್ರೆ ಇವ್ರು ಇಲಾಖೆ ಇರೋದ್ರಲ್ಲ, ಇವ್ರು ನಮ್ ಬಂದ್ ನೋಡ್ ನೋಡಿ ಆಗಾಗ ಭೇಟಿ ಕೊಡೋರು, ಭೇಟಿ ಕೊಟ್ಟದನ್ನೆಲ್ಲ ನೋಡ್ಕೊಂಡು ನಮಗೆ ಗೊತ್ತಿರ್ಲಿಲ್ಲ, ಬಂದ್ರು ಏನ ಕೇಳಿದ್ರು ಹೋದ್ರು ಬಿಡ್ರೆ ಬಂದ್ವಿ. ಅವಾಗ ಇಲ್ಲ, ನಿಮ್ದೊಂದು ಕೃಷಿ ಇಲಾಖೆಯಿಂದ ನಿಮಗೊಂದು ಆಯ್ಕೆ ಮಾಡ್ಕೊಂಡಿದ್ದೇವೆ, ನಿಮ್ದೊಂದು ಅರ್ಜಿ ಹಾಕೊಂಡು ಪ್ರಶಸ್ತಿ ಐತಿ. ಓ ನಾವು ಹಂಗಾರ ಆ ಮಟ್ಟದಾಗೂ ನಾವು ಒಳ್ಳೆ ಒಂದು ಒಳ್ಳೆ ಒಂದು ಸ್ಥಾನ ಮಾನಕ್ಕೂ ಸಿಕ್ಕಂಗಾಯ್ತು, ಅಡಿಯಲ್ಲ ಅಂತ. ನಾವು ಇದನ್ನೆಲ್ಲ ತಾಲೂಕು ಮಟ್ಟದ ನೋಡ್ಕೊಂಡಾಗ ನಾವು ಕೃಷಿ ಒಳಗೆ ಹಿಂದಕ್ಕೆ ಸರಿಲಿಲ್ಲ, ಮತ್ತು ವರ್ಷಕ್ಕೆ ಒಂದೊಂದೊಂದೊಂದು ಚೇಂಜ್ ಮಾಡ್ಕೊಂತ, ಚೇಂಜ್ ಅಂದ್ರೆ ಬದಲಾವಣೆ ಮಾಡ್ಕೊಂತ ಬಂದ್ವಿ. ಆ ಮಟ್ಟದಾಗಿ 10 ಎಕರೆ ಇದ್ದರು, 15 ಎಕರೆ ಇದ್ದರು ಸಮೇತ ಈ ಒಂದು ಕೃಷಿ ಮಾಡ್ಲಿಕ್ಕೆ ಈಗಳಿಗೂ ಆಗಿಲ್ಲ. ಈಗ ಅವರೆಲ್ಲ ಕಡಿಮೆ ಜಮೀನಲ್ಲಿ ಅಂತ ಅಂದ್ರೆ ಸಾಹೇಬ್ರ ಸ್ವಲ್ಪ ಹೆಸರುಕೊಂಡು ತಾಲೂಕು ಮಟ್ಟದ ನಿಮ್ಗೆ ನೋಡ್ಕೊಂತಿರೋದ, ನಾನು ಹೇಳ್ಕಂತ ನಮ್ಮ ಇಡೀ ತಾಲೂಕು ಮಟ್ಟದಾಗ ಸುಮ್ಮನೆ ನಮ್ಮನ್ನ ಆಯ್ಕೆ ಮಾಡಿ ಇಲ್ಲಿ ಕಳಿಸ್ಯಾರ ಅಂತ ಅಂದ್ರೆ ಅದು ಲಂಚ ಪಂಚ ಇದಲ್ಲ. ನಾನು ಮಾಡಿರ್ತಕ್ಕಂಥ ಕೃಷಿ, ನಾನು ಮಾಡಿಕೊಂಡ ಶ್ರಮ ಇರೋದ್ರಿಂದ ನಮ್ಮನ್ನು ತಾಲೂಕು ಮಟ್ಟಕ್ಕೆ ಹೋದ್ರು. ತಾಲೂಕು ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಬಂತು ಅಂದ್ರೆ ತಾಲೂಕು ಮಟ್ಟಕ್ಕೆ ಇರತಕ್ಕಂಥ ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋದ್ನಲ್ಲ, ಅವಾಗೂ ಹೆಚ್ಚುವರಿ ನಾವು ಮಾಡ್ಕೊಂಡ್ವಿ. ಅವಾಗ ಸ್ವಲ್ಪ ಕಡಿಮೆ ಇದ್ರು, ಮತ್ತೆ ಅಷ್ಟಮೇಲೆ ಜಾಸ್ತಿ ಬೆಳೆಸಿ ಅಂತ ಹೊಂಟ್ವಿ. ಆವದನ್ನೆಲ್ಲ ಕಂಡು ನಮ್ಮನ್ನ ಜಿಲ್ಲಾ ಮಟ್ಟಕ್ಕೂ ಸನ್ಮಾನ ಮಾಡಿ. ಇದರ ಜೊತೆಗೆ ಈಗ ನಮ್ಮ ವಿಜಯ ಕರ್ನಾಟಕ ಸುದ್ದಿ ವಾಹಿನಿ ಇದರಿಂದ ಕೂಡ ತಮಗೆ ಸನ್ಮಾನ. ಹೌದು ಹೌದು. ಇದು ಯಾವ ರೀತಿ? ಅದು ಯಾವ ರೀತಿ ಅಂದ್ರೆ, ಅವರು ಈಗ ನಮ್ದೆಲ್ಲ ಇದು ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಹೋತಲ್ರಿ, ಇದು ಅವ್ರಿಗೆ ಸಾಮಾನ್ಯ ಗೊತ್ತಾಗಿರ್ಬೇಕು. ನಾನಂತ ಅವ್ರ ಹತ್ರ ಹೋಗ್ಲಿಲ್ಲ, ಅವ್ರಿಗೆ ಗೊತ್ತಾಗಿರ್ಬೇಕು. ಗೊತ್ತಾದ್ಮ್ಯಾಗ ಅವ್ರ ಸ್ತರಕ್ಕೆ ನಾನು ಗುರುತಿಸ್ಕೊಂಡು ಅವರಾಗಿ ನಮ್ಮನ್ನು ಗುರುತಿಸಿ, ಓ ನೀವು ಒಳ್ಳೆ ಒಂದು ಕೃಷಿ ರೈತ, ನಿನ್ನಿಂದ 10-6 ಜನ ನೋಡಿ ಕಲಿಬೇಕು ಅಂತ ಹೇಳಿ ನಮ್ಮನ್ನ ಈ ತೊಗರ್ಸಿಗೆ ಕರೆಸಿದ್ರು. ತೊಗರ್ಸಿ ಮಲ್ಲೇಶ್ವರನ ಬೆಟ್ಟ ಇದೆ, ಅಲ್ಲಿ ಕರೆಸ್ಕೊಂಡು ನಮ್ಮ ಇಡೀ ತಾಲೂಕಿನ ಜನನ ಕರೆಸ್ಕೊಂಡು ಅವರು ಇದನ್ನೆಲ್ಲ ನಮ್ಮ ಹಿಂದೆ ಏನು ಬೆಳೆ ಬೆಳೆದದ್ದು ಅದನ್ನೆಲ್ಲ ತಿಳ್ಕೊಂಡು ಅವ್ರು ನೋಡ್ಕೊಂಡಿದ್ದಾರೆ. ನೋಡ್ಕೊಂಡಾಗ ಒಳ್ಳೆ ರೈತ ಅದನಪ್ಪ, ಇಂಥ ರೈತ ಇದ್ರೆ ಮುಂದೆ ಒಂದು ದೇಶ ಉದ್ದಾರ ಆಗ್ಬೋದು, ಊರು ಉದ್ದಾರ ಆಗ್ಬೋದು, ನಾವು ಒಂದು ಆರೋಗ್ಯವಾಗಿರ್ಬೋದು ಅಂತ ಹೇಳಿ ಅವರು ನಮ್ಮನ್ನು ಕರೆಸಿ ನಮಗೆ ಒಂದು ಸನ್ಮಾನವನ್ನು ಮಾಡಿದರು. ಇದರ ಜೊತೆಗೆ ಈಗ ತಮ್ಮ ಒಂದು ಕೃಷಿಯ ಅನುಭವದಲ್ಲಿ ಖರ್ಚು ವೆಚ್ಚ ಎಷ್ಟು ಬರ್ತದೆ? ಈಗ ಇದು ಮಾಡ್ತಾ ಇದ್ದೀರಿ, ಖರ್ಚು ವೆಚ್ಚ ಹೋಗಿ ಲಾಭ ಇದು ಅಂದ್ರೆ ಸಂಬಳ ನಮ್ಗೆ ಇದು ಅನ್ನೋದ ಆದ್ರೆ ಏನ್ ಹೇಳ್ತೀರಾ? ಈಗ ನಾನು ಒಂದೊಂದ ಹೇಳ್ಬೇಕು ಅಂತ ಅಂದ್ರೆ, ಈಗ ಅಡಿಕೆ ಬೆಳೆ ಅಂತ ಮಾಡ್ತಾ ಇದ್ದಾವೆ, ಅದಕ್ಕೆ ನಾವು ಈಗ ನಮ್ಮ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಮಾಡ್ತಾ ಇದ್ದಾವೆ. ನಾವು ಈ ಹೆಚ್ಚು ಬಲ್ ಕೆಲವರು ಎಲ್ಲದನ್ನು ಆಳಿನ ಮೇಲೆ ಎಲ್ಲದನ್ನು ಬರೀ ನಾವು ಸರ್ಕಾರಿ ಗೊಬ್ಬರ ಔಷಧಿ ಮೇಲೆ ಮಾಡ್ತಾರೆ. ಅಲ್ಲಿ ಹೋದಾಗ ನಮಗೆ ಖರ್ಚು ವೆಚ್ಚ ಜಾಸ್ತಿ ಬರ್ತೈತಿ, ಅದು ಹೆಚ್ಚಿನ ಆದಾಯ ಉಳಿಯಲ್ಲ. ನಾವು ಹಾಗಲ್ಲ, ಸ್ವಂತ ನಮ್ಮ ಒಂದು ಎರೆಹುಳು ಗೊಬ್ಬರ ಆಗಲಿ, ಕೊಟ್ಟಿಗೆ ಗೊಬ್ಬರ ಆಗಲಿ, ಇವನ್ನೆಲ್ಲ ಖರ್ಚು ಕಡಿಮೆ, ಸ್ವಲ್ಪ ನಂದು ಆದಾಯ ಜಾಸ್ತಿ. ಟೋಟಲಿ ಒಳಗೆ ನಂದು ಖರ್ಚು, ನಾನು ಒಂದು 1 ಲಕ್ಷ ರೂಪಾಯಿ ಬಂಡವಾಳ ಬೆಳಿತೀನಿ ಅಂತಂದ್ರೆ ಭಾಳ ಅಂದರೆ ಒಂದು 10-12-13 ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಬೋದು 1 ಲಕ್ಷದ ಬೆಳೆ ಬೆಳೆಯೋದಕ್ಕೆ. ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಟೋಟಲಿ ಇವೆಲ್ಲ ಲೆಕ್ಕಾಚಾರ ಹಾಕಿರೋದು, ಅಡಿಕೆಯಿಂದ ಹೇಳಿದರೆ ಒಂದು 10-20 ಲಕ್ಷದ ಮೇಲೆ ಹೋಗಿದ್ದೇವೆ. 20 ಲಕ್ಷ ಅಂದ್ರೆ ಒಂದು 2-3 ಲಕ್ಷ ಖರ್ಚು ಮಾಡ್ತೇವೆ ನಾವು, ಒಂದು 3 ಲಕ್ಷ ಖರ್ಚು ಮಾಡ್ತೇವೆ. ಇನ್ನು ಉಳಿದ್ರೆ ನಮ್ಮ ಮನೆ ಶ್ರಮ ಇರ್ತಲ್ಲ, ನಮ್ಮ ಮನೆ ಕುಟುಂಬದ ಸೇರ್ತೇವೆ, ಅವರಿಗೆಲ್ಲ ಇದೇನು ಉಳಿದಿರ್ತ ಇದ್ರೊಳಗೆ ನಮ್ಗೆ ಸಂಬಳ ಅಂತ ತಿಳ್ಕೊಂತೇವೆ ಅಷ್ಟೇ. ಏನ್ ಹೇಳ್ತೀರಾ ನಮ್ಮ ರೈತರಿಗೆ, ಅದರಲ್ಲಿ ವಿಶೇಷವಾಗಿ ಯುವ ರೈತರಿಗೆ, ಮತ್ತೆ ಕಡಿಮೆ ಜಮೀನು ಇರ್ತಕ್ಕಂಥ ರೈತರಿಗೆ ನಿಮ್ಮ ಒಂದು ಸಂದೇಶ? ಇಲ್ಲ, ನಾನೀಗ ಹೇಳ್ತಕ್ಕಿರೋದು ರೈತರಿಗೆ ಎಲ್ಲರಿಗೂ, ನಾನು ನಮ್ಮೂರಲ್ಲಿ ಕೆಲವೊಂದು ಸರಿ ಬಂದು ನಮ್ಮನ್ನ ನಮ್ಮ ತೋಟಕ್ಕೆಲ್ಲ ಬಂದು ಸುಮಾರು ಜನ ಹುಡ್ಕೊಂಡವ್ರ, ನೀ ಏನು ಬೆಳೆ ಬೆಳೀತಾ ಇದ್ದಿ, ನೀ ಏನು ಗೊಬ್ಬರ ಹಾಕಿದಿ, ನೀ ಯಾವ ರೀತಿ ಮಾಡ್ತಿ ಅಂತ ಸುಮಾರು ಜನ ನಮ್ಮ ಊರ್ನಾರ ಬಂದು ಸುಮಾರು 10 ಎಕರೆ 15 ಎಕರೆ ಬಂದವ್ರು ನೋಡ್ಕೊಂಡರು. ಓ ಮಾಲತೇಶ್ ಅಣ್ಣ ಈ ತರ ಈ ಟೈಪ್ ಮಾಡ್ ನಾವು ಅವನಂತೇನೆ ಮಾಡ್ಬೇಕು. ಸುಮಾರೀಗಲೆ ನಮಗೆ ಸ್ವಲ್ಪ ಇಸ್ಕೊಮ್ಮೆ ಅಂದ್ರೆ ಒಂದು 200-300 ಜನ ನಮ್ಮ ಕೃಷಿ ನೋಡ್ಕೊಂಡು ನಮ್ಮಂತೆನೆ ಅವರು ಸ್ವಲ್ಪ ಅಳವಡಿಸಿದಂತ ಅದಾರ. ಈಗ ಮತ್ತೆ ಈಗ ನಿಮ್ಮ ಒಂದು ತೋಟಕ್ಕೆ ಬಂದು ನೀವು ಏನು ಈಗ ನಿಮ್ಮ ತೋಟವನ್ನ ಪ್ರಯೋಗಶಾಲೆ ಮಾಡಿದ್ರಿ, ಪ್ರಯೋಗಶಾಲೆ ಜೊತೆಗೆ ಇದು ಒಂದು ತರಬೇತಿಯ ಶಾಲೆ ಕೂಡ ಆಗಿದೆ ಸುತ್ತಮುತ್ತ ಒಂದು ಹಳ್ಳಿಯ ರೈತರಿಗೆ, ತಾಲೂಕಿನ ಒಂದು ರೈತರಿಗೆ. ಕಡಿಮೆ ಜಮೀನು ಇದ್ರೂ ಕೂಡ ಅದ್ಭುತ ಒಂದು ಸಾಧನೆ. ಬಾರಿ ಬೆಳೆಗಳನ್ನ, ವಿವಿಧ ಜಾತಿಯ ಬೆಳೆಗಳನ್ನ, ವಿವಿಧ ತಳಿಯ ಬೆಳೆಗಳನ್ನ ಒಂದಿಂಚು ಜಾಗ ಕೂಡ ತಾವು ಅದನ್ನ ವ್ಯರ್ಥ ಮಾಡದೆ ಅದನ್ನ ನೀವು ಮಾಡ್ತಾ ಇದ್ರಿ. ಇನ್ನು ಈ ನಿಮ್ಮ ಹತ್ರ ಬಂದು ತೋಟಕ್ಕೆ ಇನ್ನು ಹೆಚ್ಚಿನ ಒಂದು ಜ್ಞಾನ ಪಡೆಯುವುದಾದರೆ, ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಮೊಬೈಲ್ 87 22 17 13 97. ಧನ್ಯವಾದ ಮಾಲತೇಶಪ್ಪ ಅವರೇ. ಇದುವರೆಗೆ ತಾವು ತಮ್ಮ ಒಂದು ಸಮಗ್ರ ಕೃಷಿಯ ಅನುಭವ, ಅದರಲ್ಲಿ ಸಾವಯವ ಕೃಷಿಯ ಒಂದು ಅನುಭವನ ನಮ್ಮ ರೈತ ಬಾಂಧವರಿಗೆ ತಾವು ಮನದಟ್ಟುವ ಹಾಗೆ, ಮನ ಮುಟ್ಟುವ ಹಾಗೆ, ನೀವು ಎಲ್ಲರೂ ಕುಟುಂಬದವರು ಕೂಡು ಕುಟುಂಬದಿಂದ ಇದ್ಕೊಂಡ್ ಬಿಟ್ಟು ಕೃಷಿ ಮಾಡ್ರಿ, ಎಲ್ಲ ಕೂಡು ಕುಟುಂಬದಿಂದ ಕೂತ್ಕೊಂಡು ಕೂಡು ಕುಟುಂಬದಲ್ಲಿ ಇದ್ದು ಕೃಷಿ ಮಾಡಿದ್ದೇ ಆದಲ್ಲಿ ಯಶಸ್ಸು ನಾವು ಖಂಡಿತ ಕಾಣ್ತೀವಿ ಅಂತಂತಾನ ಈ ಒಂದು ದೃಢ ಸಂದೇಶವನ್ನ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ಮಾಹಿತಿ ರೂಪದಲ್ಲಿ ಆಕಾಶವಾಣಿ ಭದ್ರಾವತಿಯಿಂದ